ಪ್ರೀತಿನ ತಂದೆ ನಮ್ಮ ಕೆರೆಯೇರಿ ಮ್ಯಾಗೆ ನನ್ನ ನಿನ್ನ ಚೆಲ್ಲಾಟ ನನ್ನ ಕುಂತೊಳೆ ಕುಂತೊಳೆ ಗುಂಡಿಗೆ ಗೂಡಲ್ ಕುಂತೊಳೆ ಸಂತೆಯ ಬೀದಿಲಿ ನನಗೆ ಕಣ್ಣ ಹೊಡೆದೊಳೆ ಮಾವಿನ ತೋಪಲ್ಲಿ ಪಾರು ಮಾವ ಅಂದೊಳೆ ಕುಂತೊಳೆ ಕುಂದಿಗೆ ಕೂಡಲ್ ಕುಂತೊಳೆ ಹಂಚಿಕೊಳ್ಳಲು ಚಂದಿರ ಮೂಡುವ ಸತ್ತನು ಕೇಳು ದೀಪದ ಮಾತನು ಗಾಳಿಯೇ ಕೇಳು ಶಾನ್ ಅವರ ಧ್ವನಿಯಲ್ಲಿ ಪಯಣ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಸಂಜೆಯಲ್ಲಿ ಹಾರುವ ಗರಿಗಳ ಮಾತಿದೆ ಈ ಅಂಚೆಯಲ್ಲಿ ಯಾರನ್ನು ತಲುಪುವ ಮಾತಿದೆ ಮಾತ ಆತನು ಶಿಲ್ಪವೇ ಕೇಳು ಚಂದಿರ ಮೂಡುವ ಸದ್ದನು ಕೇಳು ಮುಂದೆ ಹಾದಿನೂರು ನಿನ್ನ ಸಾಥಿಯಾರು ಏನು ಹೇಳದೆ ಎಲ್ಲ ಮಾತನ್ನು ಹಂಚಿಕೊಳ್ಳಲು ಯುಗಳ ಧ್ವನಿಗಳು ರಾಜೇಶ್ ಹಾಗೂ ನಂದಿತಾ ಅವರು. ಚಿತ್ರ ಬಾಬಾರು ರಸಿಕ. ಹೊತ್ತು ಗೊತ್ತು ಮರೆತೋಯ್ತು, ಮುದ್ದಿ ಮುತ್ತು ನೆನಪಾಯ್ತು, ನಾನ್ಯಾರು ನನಗೆ ಮರೆತೋಯ್ತು, ಎದೆಯ ಗೋಡೆ ಹಕ್ಕಿ ಹಾಲಾಯ್ತು, ನಾನ್ಯಾರು ನನಗೆ ಮರೆತೋಯ್ತು, ಎದೆಯ ಗೋಡೆ ಗೊತ್ತು ಮರೆತೋಯ್ತು, ಮುತ್ತೆ ಮುತ್ತು ನೆನಪಾಯ್ತು, ನಾನ್ ಯಾರೋ ನನಗೆ ಮರೆತೋಯ್ತು, ಎದೆಯ ಗೋಡೆಲ್ಲ ಹಕ್ಕಿ ಹಾಳಾಯ್ತು, ನಾನ್ ಯಾರೋ ನನಗೆ ಮರೆತೋಯ್ತು, ಎದೆಯ ಗೋಡೆಲ್ಲ ಹಕ್ಕಿ ಹಾಳಾಯ್ತು. ಗುಡುಗು ಗುಡುಗಾಯ್ತು ಎದೆಯ ಒಳಗೆಲ್ಲ, ಹೊತ್ತು ಹೊತ್ತು ಮರೆತೋಯ್ತು, ಮುತ್ತಿ ಮುತ್ತು ನೆನಪಾಯ್ತು, ನಾನ್ ಯಾರೋ ನನಗೆ ಮರೆತೋಯ್ತು, ಎದೆಯ ಗೋಡೆ ಹಕ್ಕಿ ಹಾಳಾಯ್ತು, ನಾನ್ ಯಾರೋ ನನಗೆ ಮರೆತೋಯ್ತು, ಎದೆಯ ಗೋಡೆ ಹಕ್ಕಿ ಹಾಳಾಯ್ತು. ಯಾಕೋ ಕಾಣೆ ಎದೆಯು ಹಗೂರ, ಪ್ರೀತಿಯಲ್ಲಿ ಆಗುವೆ ಮಧುರ, ಸಂಗೀತವೇ ಈ ಹೆಣ್ಣಲ್ಲಿ, ಶೃಂಗಾರವೇ ಈ ಕಣ್ಣಲ್ಲಿ, ಕಡಲಲ್ಲಿ ನಾವು ಮುತ್ತಂತೆ, ಪ್ರೀತಿಯಾಲಯಲ್ಲಿ ಹರೋಮಿರಂತೆ, ಋತುವಲ್ಲಿ ನಾವು ನವಿರಂತೆ, ಪ್ರೀತಿ ಮಾಲೆ ಚುಕ್ಕಿ ನಾವಂತೆ, ಹೊತ್ತು ಹೊತ್ತು ಮರೆತೋಯ್ತು, ಮುತ್ತೆ ಮುತ್ತು ನೆನಪಾಯ್ತು, ನಾನು ನನಗೆ ಮರೆತೋಯ್ತು, ಎದೆಯ ಗೋಡೆ ಹಕ್ಕಿ ಹಾಳಾಯ್ತು, ನಾನು ಯಾರೋ ನಮಗೆ ಮರೆತೋಯ್ತು, ಎದೆಯ ಗೋಡೆ. ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಕಿರಣ್ ರವೀಂದ್ರನಾಥ್ ಅವರ ಸಂಗೀತವಿದೆ. ಗಾಯಕ ಸೋನು ನಿಗಮ್, ಚಿತ್ರ ರಾಜು ಕನ್ನಡ ಮೀಡಿಯೋ. ಒಡೆಯೊಂದರ ಅಡಿಯಲ್ಲಿ ನಮ್ಮಿಬ್ಬರ ಪಯಣ, ಜಿಟಿ ಜಿಟಿ ಜಿಟಿ ಮಳೆ ಹಾಡಿಗೆ ಒಲಿದೆದೆಗಳ ತನನ, ಎಡಬಲದಲ್ಲಿ ಹಸಿರಸಿರಿ ಎದುರಿಗೆ ಜಲಪಾತ, ಕೈಗೆ ಕೈ ತಾಕಿರಲು ಉಸಿರಲೆಗಳ ಮೊರೆತು, ಕೊಡೆಯೊಂದರ ಅಡಿಯಲ್ಲಿ ನಮ್ಮೊಬ್ಬರ ಪಯಣ, ಜಿಟಿ ಜಿಟಿ ಜಿಟಿ ಮಳೆ ಹಾಡಿಗೆ ಒಲಿದೆದೆ ಗಣತನನ. ಸುಗಳಲ್ಲಿ ಬಣ್ಣಗಳ ಕನಸು, ಗಿರಿ ತುದಿಯಲ್ಲಿ ರಂಗೆರೆಚು ಮುಗಿಸು, ಎಡಬಲದಲ್ಲಿ ಹಸಿರಸಿರಿ ಎದುರಿಗೆ ಜಲಪಾತ, ಕೈಗೆ ಕೈ ತಾಕಿರಲು ಉಸಿರಲೆಗಳ ಮೊರೆತ, ಕೊಡೆಯೊಂದರ ಅಡಿಯಲ್ಲಿ ಜಿಟಿ ಜಿಟಿ ಜಿಟಿ ಮಳೆ ಹಾಡಿಗೆ ಒಲಿದೆದೆ ಗಳತನನ. ಕಣಿವೆಯ ಇಳಿಜಾರಿನಲ್ಲಿ ಕಲಿದೂಗುವ ಜಾರಿ, ಜೋಗುಳ ತಾನಾಗಿರಲು ದುಂಬಿಗಳ ಜೀಜಿ, ಿಗಳ ಪಿಸು ಮಾತು ಕವಿಗಳಿಯದ ಕವನ, ಮಳೆ ನಿಂತರು ಮುಗಿದಿಲ್ಲ ಕೊನೆಯಿಲ್ಲದ ಪಯಣ, ಎಡಬಲದಲ್ಲಿ ಹಸಿರು ಸೇರಿ ಎದುರಿಗೆ ಜಲಪಾತ, ಕೈಗೆ ಕೈ ತಾಕಿರಲು ಸಿರಲೆಗಳ ಮೊರೆತ, ಕೊಡೆಯೊಂದರ ಅಡಿಯಲ್ಲಿ ನಮ್ಮಿಬ್ಬರ ಪಯಣ. ಚಿತ್ರ ಸ್ತ್ರೀ, ಗಾಯಕ ಡಾಕ್ಟರ್ ರಾಜ್ಕುಮಾರ್. ಹೆಣ್ಣೆಂದರೆ ಅಂಬಿಕೆ, ಹೆಣ್ಣೆಂದರೆ ಅಂಬಿಕೆ, ನಿಜ ಮಾಡಮ್ಮಯೇ ಹಳೆ ನಂಬಿಕೆ, ನಿಜ ಮಾಡಮ್ಮಯೇ ನಾಡ ನಂಬಿಕೆ. ಹೆಣ್ಣೆಂದರೆ ಅಂಜಿಕೆ, ಹೆಣ್ಣೆಂದರೆ ಅಂಜಿಕೆ, ಸುಳ್ಳು ಮಾಡಮ್ಮಯೇ ಹಳೆ ನಂಬಿಕೆ, ಸುಳ್ಳು ಮಾಡಮ್ಮ ಈ ಮೂಢ ನಂಬಿಕೆ. ತಲೆ ಬಾಗದೇನೆ ಕಂಡಿನ ನೆರಳಾಗ ಲೋಕದಲ್ಲಿ ನೀ ಕಾಲಿ ಬೀಳಬಾರದು, ಅಮ್ಮನ ಆಶಯ ತೀರಿಸು ತೀರಿಸು ತೀರಿಸು. ಹೆಣ್ಣೆಂದರೆ ಅಂಬಿಕೆ, ಹೆಣ್ಣೆಂದರೆ ಅಂಬಿಕೆ, ನಿಜ ಮಾಡಮ್ಮಯೇ ಹಳೆ ನಂಬಿಕೆ, ನಿಜ ಮಾಡಮ್ಮ ಈ ನಾಡ ನಂಬಿಕೆ. ಲೋಹಿತ್ ಹಾಗೂ ಕಾರ್ತಿ ಅವರ ಯುಗಳ ಧ್ವನಿಗಳಲ್ಲಿ ಮಳೆ ಚಿತ್ರದ ಗೀತೆ, ಶಿವನಂಜೇಗೌಡ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ. ನಿನ್ನಂದ ನೋಡಲೆಂದು ಚಂದ ಮಾಮನು ನಿತ್ಯ ಬರುವ ಕಣ್ಣ ಮುಚ್ಚೆ ತಾಳೆಗೂಡೆ ಆಟ ಆಡುತ್ತ ಇಲ್ಲೇ ಇರುವ ಬರುವ ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ಆಡುತ್ತಾ ಇಲ್ಲೇ ಇರುವ ಚಂದ ಬಂದ ಮಮನು ನಿತ್ಯ ಬರುವ ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ಆಡುತ್ತಾ ಸುದೀಪ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಉಪ್ಪು ಹುಳಿ ಕಾರ ಚಿತ್ರದ ಗೀತೆ. ಎಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಜುದಾ ಸಂಧ್ಯಾ ಅವರ ಸಂಗೀತವಿದೆ. ಪಪ್ಪರೆ ಗಣೇಶಪ್ಪ ಬತ್ತರೆ ಅವರು ಬಂದು ಕುಂತರೆ ಎಲ್ಲ ಫುಲ್ಲು ಜಾತರೆ ಒಡಿರಿ ಒಡಿರಿ ಒಡಿರಿ ಒಡಿರಿ ಒಡಿರಿ ಒಡಿರಿ ಒಡಿರಿ ಒಡಿರಿ ಒಡಿರೆ ಕಾಯಿ ಒಡಿರೆ ನಮ್ಮ ಗಣೇಶಪ್ಪ ಒಂದ್ಸಾರಿ ದುಷ್ಟಿದ್ದೀರಿ ಹತ್ತರಿಗೆ ಪಪ್ಪರೆ ಗಣೇಶಪ್ಪ ಬತ್ತರೆ ಅವರು ಬಂದು ಕುಂತರೆ ಎಲ್ಲ ಫುಲ್ಲು ಜಾತರೆ ಮಗುವಿನಂತೆ ಇವನು ಕಾಣಿಸ್ತಾನೆ ಯಾವಾಗಲೂ ಅಮ್ಮನ ಜೊತೆ ಇರ್ತಾನೆ ಇವನು ಗೌರಿ ಪುತ್ರ ಶಿವನಿಗೆ ತುಂಬಾ ಹತ್ರ ಇವನ ಮೊದಲ ಪೂಜೆಗೆ ಕಟ್ಟಿರಿ ಕಾಲಿಗೆ ಗೆಜ್ಜೆ ಲೋಕ ಸುತ್ತು ಅಂದರೆ ಅಪ್ಪ ಅಮ್ಮನನ್ನು ಸುತ್ತಿ ಬಂದ ನಮ್ಮ ಗಣಪ ಇವನು ತುಂಬಾ ಬ್ರಿಲಿಯಂಟ್ ಇವನು ವಿಜ್ಞಾನ ಕಲಿತಾನೆ ಇವನು ತುಂಬಾ ಬ್ರಿಲಿಯಂಟ್ ಇವನು ವಿಜ್ಞಾನ ಕಲಿತಾನೆ ಇವನು ಅನುಭವ ಇಟ್ಟು ಜೈಯನ್ನೇ ಇವನು ಹಾರ ಹಾಕಿ ಜೈಯನ್ನೇ ಕಣಪು ಇಟ್ಟು ಜೈಯನ್ನಿ ಗಡಿಕೆ ಇಟ್ಟು ಜೈಯನ್ನಿ ಹಾರ ಹಾಕಿ ಜೈಯನ್ನಿ ಹತ್ತರಿಗೆ ಬಪ್ಪರೆ ಗಣೇಶ ಪಾಪರೆ ಅವರು ಬಂದು ಕುಂತರೆ ಜೈಯ ಪುಲ್ಲು ಚಾಲತೆ ಕುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಬಿಗಿಯೋಕೆ ಇವನು ಹಾವನ್ನು ಹಿಡಿದವ ಅಮ್ಮನನ್ನು ಕಾಯಲು ಅಪ್ಪನನ್ನ ತಡೆದವ ತಂತ ಮುರಿದ ಚಂದ್ರನಿಗೆ ಹೊಡೆದವನು ಇವನೇ ಕಷ್ಟ ಹೇಳಿಕೊಂಡವನಿಗೆ ಬರ ಕೊಡುವವನು ಇವನೇ ವರ್ಷಕ್ಕೊಮ್ಮೆ ಬರುತ್ತಾನೆ ನಮ್ಮನ್ನೆಲ್ಲ ಕರಿತಾನೆ ತಿಂಗಳೆಲ್ಲ ಬರಿತಾನೆ ಗೆಳೆಯನಂತ ಇರುತ್ತಾನೆ ಕಡುಬು ಇಟ್ಟು ಜಯನ್ನೇ, ಇವಾಗ ಹಾರ ಹಾಕಿ ಜಯನ್ನೇ, ಕಡುಬು ಎಷ್ಟು ಜಯನ್ನೇ, ಗರಿಕೆ ಎಷ್ಟು ಜಯನ್ನೇ, ಹಾರ ಹಾಕಿ ಜಯನ್ನೇ, ಹತ್ತರಿಗೆ ಬಪ್ಪರೆ ಗಣೇಶ ಪಾಪತ್ತರೆ ಅವರು ಬಂದು ಕುಂತರೆ ಎಲ್ಲ ಮುಳ್ಳು ಚಾಂದರೆ, ಹತ್ತರಿಗೆ ಬಪ್ಪರೆ ಗಣೇಶ ಪಾಪತ್ತರೆ ಅವರು ಬಂದು ಕುಂತರೆ ಎಲ್ಲ ಮುಳ್ಳು ಚಾಂದರೆ, ಗಣಪತಿ ಬಪ್ಪ ಹೋರಿಯಾ ಗಾಯಕ ರವಿ ಚಿತ್ರ ಮಲಯ ಮಾರುತ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿಃ ಶಾಂತಿಃ ಶಾಂತಿಃ.